ಅದನ್ನೇ ಮಾಡಿದ್ರೆ ಅದು ಬೀಜ ಕರೆಕ್ಟ್ ಅಲ್ಲ. ನಮ್ಗೆ ಈಗ ಅಣಬೆ ಬೆಳೆದು ಹುಲ್ಲಿನಿಂದ ಬೈಹುಲ್ಲಿನಿಂದ ಅಂತ ನಾವು ತಿಳ್ಕೊಂಡದ್ದು. ಆದ್ರೆ ಈಗ ತೊಗರಿಯ ಹುಟ್ಟಿನಿಂದಲೂ ಕೂಡ ಮಾಡ್ಲಿಕ್ಕೆ ನಮ್ಮ ತೋಟದಲ್ಲಿ ಏನು ವೇಸ್ಟ್ ಸಿಗ್ತದ್ರಿ, ಹೆಸರು ಮತ್ತು ಉದ್ದಿಂದು ಎರಡು ಬಿಟ್ಟು ಉಳಿಕಿದ್ದು ಯಾವ್ದು. ಅದು ರೂಮಿನ ಟೆಂಪರೇಚರ್ ಎಷ್ಟಿರಬೇಕು, ಇದು ವಾತಾವರಣ ಈ ರೀತಿಯಲ್ಲೇ ಇರಬೇಕು ಅಂತ ಏನಾದ್ರು ಇದೇನು ಕ್ರಮ ಹೇಗೆ ಅದು? ಈಗ ನೀವು ಅಣಬೆ ತರಬೇತಿಯನ್ನು ಪಡೆದ್ರಲ್ಲ, ಹೇಳಿ ಅದು ಹೇಗೆ ತರಬೇತಿಯಲ್ಲಿ ಏನೇನು ಹೇಳಿಕೊಟ್ರು? ಈಗ ಬಟನ್ ಮಶ್ರೂಮ್ ಅಂತಂದು ಬರ್ತದೆ, ಅದಕ್ಕೆ ಬೇಡಿಕೆ ಜಾಸ್ತಿ ಇದೆ. ಬಟನ್ ಮಶ್ರೂಮ್ ಅದಕ್ಕೆ ಟೆಂಪರೇಚರ್ ಅದು ಬೇಕಾತದ್ರಿ. ಇದು ನಾವು ಬೆಳೆಯುತ್ತಿದ್ದು ನಮ್ ಕ್ಲೈಮೇಟ್ ಹೊಂದ್ಕೊಂಬುದು ಅಯಸ್ಟ್ರ ಮಶ್ರೂಮ್ ಅಂತಂದ್ರೆ ಇದು ಬೇಸಿಗೆಯಲ್ಲಿ ಬೆಳಿಬಹುದು, ಮಳೆಗಾಲ ಚಳಿಗಾಲ ಯಾವಾಗ ಬಿ ಬೆಳಿಬಹುದು. ಈಗ ಒಮ್ಮೆ ಬೆಳಿಲಿಕ್ಕೆ ಪ್ರಾರಂಭ ಮಾಡೋದಕ್ಕೆ ಎಷ್ಟು ಸಮಯದಲ್ಲಿ ನಮಗೆ ಬೆಳೆ ಬರುತ್ತದೆ? ಬೆಳೆ ನಾವು ಸ್ಪಾನ್ ಹಾಕಿದ್ ಬೆಳಿತ್ರಿ, 20 ದಿನ ಆದ್ಮೇಲೆ ಸ್ಟಾರ್ಟ್ ಆಗ್ತದೆ. 25 ದಿನಕ್ಕೆ ನಮಗೆ ಮಾರ್ಕೆಟಿಂಗ್ ಮಾಡಬಹುದು. ಮಾರ್ಕೆಟಿಂಗ್ ಮಾಡಬಹುದು ಕೇವಲ 25 ದಿನದಲ್ಲಿ. 25 ದಿನದ ಈಗ ನಿಮಗೆ ತರಬೇತಿ ಹೇಗೆ ಕೊಟ್ರು? ಯಾವ ರೀತಿ ಬೆಳಿಬೇಕು, ಯಾವ ರೀತಿ ನಾವು ಮೊದಲ ಹಂತದಲ್ಲಿ ಬೈಲನ್ನ ಹುಲ್ಲನ್ನ ಹಾಕಬೇಕು, ಯಾವ ರೀತಿ ಅದರ ಕ್ರಮ ಹೇಗೆ ಮಾದೇಪ? ಅಲ್ಲಿ ನಾವು ಹುಲ್ಲು ಯಾವ ತರ ಕಟ್ ಮಾಡ್ಕೋಬೇಕ್ರಿ, ಆಯ್ತು ಸ್ಪಾನ್ ಯಾವ ರೀತಿ ತಯಾರು ಮಾಡ್ಕೋಬೇಕು, ಸ್ಪಾನ್ ಬಿ ತಯಾರು ಮಾಡ್ಕೊಂಬುದು ಕಲಿತಿದ್ದಾರೆ. ಹುಲ್ಲು ಹೇಗೆ ಕಟ್ ಮಾಡ್ಬೇಕಂತ ಹೇಳಿದ್ರೆ, 1 ಇಂಚ್ ಕಟ್ ಮಾಡ್ಬೇಕ್ರಿ ಸರ್, ಕಟ್ ಮಾಡಿ ಅದಕ್ಕೆ ಬೈಲ್ ಮಾಡ್ಬೇಕ್ರಿ. ನಾವು ಸ್ಪಾನ್ ಹಾಕೋದಕ್ಕಿಂತ ಮೊದಲು 2 ಗಂಟೆ ಬೈಲ್ ಮಾಡಿ ಅದು ಆಮೇಲೆ ಮತ್ತೆ ಆರಿಸ್ಬೇಕ್ರಿ. ಬೈಲ್ ಮಾಡೋದಂದ್ರೆ ಏನು? ಹೀಟ್ ಮಾಡ್ಕೊಡೋದ್ರಿ. ಹೀಟ್ ಮಾಡೋದು ಬಿಸಿ ಆಗಿರ್ಬೇಕು. ಬಿಸಿ ಆಗಿ ಹೇಗೆ ಬಿಸಿ ಮಾಡೋದು? ಬಿಸಿಲಿಗೆ ಹಾಕೋದ ಅಲ್ಲ, ಇಲ್ಲಿ ಜಾಸ್ತಿ ಅಮೌಂಟ್ ಇತ್ತಂದ್ರೆ ಮಷಿನ್ ಬಿ ತಗೋಬಹುದ್ರಿ. ಈಗ ನಾವು ಸುಮ್ ಸ್ವಲ್ಪ ಇದ್ರ ನಿಂತು ಮಾಡ್ಲತ್ತಿದ್ದೇವೆ, ದೊಡ್ಡ ದೊಡ್ಡ ಮ್ಯಾರೇಜ್ನಾಗ ಅದು ಮಾಡ್ತಾರಲ್ರಿ, ಅಂಥದನ್ನೇ ಹಾಕಿ ಗರಂ ಮಾಡಿ ಮತ್ತೆ ಆಮೇಲೆ ಆರಿಸ್ಕೇಸಿಂದ ಒಳಗ ಕ್ಯಾರಿ ಬ್ಯಾಗ್ ಎಲ್ಲ ಹಾಕೇಸಿಂದ ಸ್ಪಾನ್ ಹಾಕ್ತಿದ್ರು. ಬೀಜವನ್ನ ಬೀಜ ಅದ್ರಲ್ಲಿ ಹಾಕಿಬಿಡ. ಬೀಜ ಹುಲ್ಲಿನೊಟ್ಟಿಗೆ ಬೇರೆ ಹಾಕಬೇಕ? 1 ಕೆಜಿ ಹುಲ್ಲು ಹಾಕದಾಗ್ರಿ 50 ಗ್ರಾಂ ಇವು ಬೀಜಗಳು ಹಾಕ್ಬೇಕ್ರಿ. ಕೇವಲ ಹುಲ್ಲು ಮಾತ್ರ? ಅದಕ್ಕೆ ಮಣ್ಣು ಇಲ್ಲ, ಅದು ಮಿಲ್ಕಿ ಮಶ್ರೂಮ್ ಅಂತ ಬರ್ತದ್ರಿ, ಅದಕ್ಕೆ ಬೇಕು. ಆಯ್ತು ಬಟನ್ ಮಶ್ರೂಮ್ ಮಣ್ಣ ಮತ್ತೆ ರೇತಿ ಚಾಪ್ ಪೌಡರ್ ಇಂಥವ್ ಬೇಕಾಗ್ತದ್ರಿ. ಇದು ಈಜಿದಾಗ ಅಂತಂದ್ರೆ ಎಕ್ಸ್ಟ್ರಾ ಮಶ್ರೂಮ್, ಇದಕ್ಕೆ ಜಾಸ್ತಿ ಏನ್ ಇದು ಬೇಕಾಗಲ್ರಿ. ಯಾವ್ದಕ್ಕೆ? ಅಯಸ್ಟ್ರಾ ಮಶ್ರೂಮ್. ಅಯಸ್ಟ್ರಾ ಅದನ್ನು ಮಾಡೋದು ಸಾಧಾರಣ ಹುಲ್ಲಿನ? ಸಾಧಾರಣ ಅಂದ್ರೆ ಬಟನ್ ಮಶ್ರೂಮ್ ಮಾಡೋದು ಅಂದ್ರೆ ಬಟನ್ ಬೀಜದ ರೀತಿಯಲ್ಲಿರುವಂತಹ ಅಣಬೆ ಮಾಡಬೇಕಾದ್ರೆ ಸಣ್ಣ ಪ್ರಮಾಣದ್ದು ಅಂದ್ರೆ ಅದಕ್ಕೆ ಒಂದು ವಿಧಾನ ಇರ್ತದೆ. ಹಾ ಸರ್, ಅದು ಸ್ಪಾನ್ ತಯಾರು ಮಾಡ್ಲಿಕ್ಕೆ ಒಂದು ಬೇರೆ ಇರ್ತದ್ರಿ ಬೀಜ. ಇದು ನಮಗೆ ಬಟನ್ ಮಶ್ರೂಮ್ ಮಾರ್ಕೆಟಿಂಗ್ ಜಾಸ್ತಿ ರೀ, ಆದ್ರ ಎಸಿ ರೂಮ್ ಅದು ಬೇಕಾದ್ರೆ ಕ್ಲೈಮೇಟ್ ಇಲ್ಲಿ ನಡೆಯಲ್ರಿ. ಈಗ ನೀವು ಮಾಡೋದು ಯಾವ್ದು ಹೆಚ್ಚಾಗಿ? ನಾ ಎಕ್ಸ್ಟ್ರಾ ಮಶ್ರೂಮ್ ಒಂದೇ ಮಾಡ್ತೀನಿ. ಅಂದ್ರೆ ಅದು ದೊಡ್ಡದಿರ್ತದೆ ಗಾತ್ರದಲ್ಲಿ? ಹಾ, ಹೂಗುಚ್ಛ ಬಂದಂಗ ಬರ್ತದ್ರಿ. ಈಗ ಎಷ್ಟು ತೂಗುತ್ತದೆ? ಫುಲ್ ಗೋಬಿ ಬರ್ತದ್ರಿ ಆ ಸಿಸ್ಟಮ್ ನಾಗ, 1 ಕೆಜಿ ತನಕ ಬರ್ತದ್ರಿ ಸರ್. ಬೇರೆ ಬೇರೆ ಆಕಾರದಲ್ಲಿ 1 ಕೆಜಿ ವರೆಗೆ ಬರ್ತದೆ. ಒಂದ್ ಕ್ಯಾರಿ ಬ್ಯಾಗ್ ಅಲ್ಲಿ 1 ಕೆಜಿ ಹುಲ್ಲಲ್ಲಿ ಹಾಕಿದ್ರಾಗ ನಮಗ ಅಂದ್ರ 3 ಟೈಮ್ ಕಟ್ ಮಾಡ್ಕೊತದ್ರಿ ಸರ್. 25 ದಿನಕ್ಕ ಕಟ್ ಮಾಡ್ಕೊಳಕ್ ಬರ್ತದ್ರಿ, ಅದೇ ಕಟ್ ಮಾಡಿದ್ ಮತ್ತ ನೆಕ್ಸ್ಟ್ ಇನ್ನ 2 ಟೈಮ್ ಬರ್ತದ್ರಿ. ಅದೇ ಬೆಳೀತದೆ? ಒಂದೇ ನಾವು 1 ಕ್ಯಾರಿ ಬ್ಯಾಗ್ ಹಾಕಿದ್ರು 3 ಬೆಳಿ ತಗೋಬಹುದ್ರಿ. ಅಂದ್ರೆ ಕ್ಯಾರಿ ಬ್ಯಾಗ್ ದೊಡ್ಡದಿರ್ಬೇಕಾ? ಹಾ, 5 ಕೆಜಿ ಕ್ಯಾರಿ ಬ್ಯಾಗ್ ರೀ. 5 ಕೆಜಿ ಅದ್ರಲ್ಲಿ 1 ಕೆಜಿ ಹುಲ್ಲು ಹಾಕ್ತದೆ. ಅದರ ನಡುವಿಗೆ ಈ ಬೀಜವನ್ನು ಸ್ಪಾನ್ ನಡುವಲ್ರಿ ಸರ್, ಬೌಂಡ್ರಿ ಹಾಕೋಬೇಕ್ರಿ ಎಲ್ಲ. ಅದು 20 ದಿನ ಬೆಳೆದ್ ಬಿಡ್ತಾರೆ. ಅದು ಮೇಲೆಗೆ ಬರ್ತದೆ ಅಲ್ಲ, ಇದನ್ನ ಸೈಡ್ ಅಲ್ಲಿ ಹೋಲ್ ಹಾಕ್ಬೇಕ್ರಿ. ನಾವು ಸ್ಟಾರ್ಟಿಂಗ್ ಸ್ಪಾನ್ ಹಾಕಿದೇವ್ ಅಂದ್ರಿ 20 ದಿವಸ ಕಲ್ತಲ್ ಕೋಣಿಯಲ್ಲಿ ಇಡ್ಬೇಕ್ರಿ, ಅದಕ್ಕೆ ಯಾವ್ದೇ ಬೆಳಕ್ ಕೊಡಬಾರ್ದ್ರಿ. 20 ದಿನ ಆದ ಬೆಳಕ್ ಅದಕ್ಕೆ ಬೆಳಕ್ ಕೊಟ್ಟು ಅದಕ್ಕೆ ಹೋಲ್ ಹಾಕ್ಬೇಕ್ರಿ. ಹೋಲ್ ಹಾಕಿದ ಬಳಿಕ ನಾವು ಏನ್ ಹೋಲ್ ಹಾಕ್ತೇವಲ್ರಿ, ಅಲ್ಲಿ ನಿಂತು ಮಶ್ರೂಮ್ ಹೊರಗೆ ಬರ್ತದೆ. ಈಗ ನೀವು ಬೀಜ ಹಾಕಿದ ಮೇಲೆ ಆ ಪ್ಲಾಸ್ಟಿಕ್ ಅನ್ನ ಆ ರೂಮ್ ನಲ್ಲಿ ಇಡ್ತೀರಿ, ಇಟ್ಟು ಬಾಗಿಲು ಮುಚ್ಚಿ ಬಿಡ್ತೀರಿ? ಮುಚ್ಚಿಬಿಡುತ್ತೆ. ನೀವು ಹೋಗ್ಲಿಕ್ಕಿಲ್ಲ 20 ದಿನ? 20 ದಿನ ಏನು ಅಂದ್ರೆ ಬೆಳಗ್ಗೆ ಒಂದ್ ಯಾವಾಗ್ರೆ ಗ್ರೋತ್ ಆಲತ್ತದಲ್ಲಿ ನೋಡ್ಕೊಂಡ್ ಬರೋದ್ರಿ, ಅಂದ್ರೆ ಡಿಸೀಸ್ ಅದು ಬಂದಾಗ ನೋಡ್ಕೊಂಡ್. ಡಿಸೀಸ್ ಬರ್ತದೆ, ರೋಗಗಳು ಬರ್ತವ? ಅದಕ್ಕೆ ನಾವು ಕ್ಲೀನ್ ಆಗಿ ಇದ್ದಿದ್ದಿಲ್ಲ ಅಂದ್ರೆ ಡಿಸೀಸ್ ಬರ್ತದ್ರಿ. ಏನು ರೋಗ ಬರ್ತದೆ? ಅದು ಕಪ್ಪ ರೋಗ ಬರ್ತದ್ರಿ. ಅದಕ್ಕೆ ಏನ್ ಮಾಡ್ತೀರಿ? ಅದಕ್ಕೇನಿಲ್ಲ ಸರ್, ಅದು ಜಾಸ್ತಿ ನಾವು ಕ್ಲೀನ್ ಇದ್ದೇವೆ ಅಂದ್ರೆ ಆಗಲ್ರಿ, ಹೊಟ್ಟೆ ನಂಬಲ್ಲಂತೂ ಬಂದಿಲ್ರಿ. ಅಕಸ್ಮಾತ್ ಬಂದ್ರೆ ಏನ್ ಮಾಡೋದು? ಬಂದ್ರೆ ಅದು ಸ್ಟಾರ್ಟಿಂಗ್ ಅಲ್ಲಿ ಇತ್ತಂದ್ರೆ ಕಟ್ ಮಾಡಿ ತೆಗಿಬೇಕ್ರಿ ಸರ್. ಅದಕ್ಕೆ ಇವು ಮಿನಿಮಮ್ ಇದೆ ಸುಣ್ಣ ಅಂತ ಸಿಗ್ತದ್ರಿ, ಅದು ಹಚ್ಚರ್ ನಡೀತದ್ರಿ. ಇಲ್ಲ ಎಲ್ಲಿಗೆ ಹಚ್ಚಬೇಕು ಅದು? ಅದು ಏನ್ ಕಪ್ಪ ಆಗಿ ಜಾಗ ಇರ್ತದೆ, ಕಟ್ ಮಾಡಿ ತೆಗಿತೇವಲ್ರಿ, ಕಟ್ ಮಾಡಿ ತೆಗೆದಾಗ ಅಲ್ಲಿ ಜಾಗಕ್ಕೆ ಹಚ್ಚದ್ರಿ. ಇಲ್ಲ ಅಂದ್ರೆ ಇದು ಮೊಳಕೆ ಬಂದು ಹೊರಗೆ ಬಂದಾಗ ಕಪ್ಪಾಗಿರುತ್ತೆ? ಇಲ್ಲ, ಮೊಳಕೆ ಇಲ್ರಿ, ಮೊಳಕೆ ಗ್ರೋತ್ ಆಗಿರ್ರಿ, ಮೊಳಕೆ ಬಂದಿರಲ್ಲ. ಮೊಳಕೆ ಬಂದ ಬಳಿಕ ಏನ್ ಡಿಸೀಸ್ ಬರಲ್ರಿ. ಅದು ಕಪ್ಪಾಗಿದ್ದಕ್ಕೆ ನಾವು ಜಾಸ್ತಿ ಆಗಿದ್ದು ಗೊತ್ತಾಗೋದು ಹೇಗೆ? ಅದು ವೈಟ್ ಇರ್ತದ್ರಿ ಮಶ್ರೂಮ್ ಗ್ರೋತ್ ಅಲ್ಲತ್ತಿದ್ದು ವೈಟ್. ಈಗ ನಮ್ಮ ಆಡವಾಸಿದಾಗ ಇವ್ ರೊಟ್ಟಿ ಅದು ಇಟ್ಟರೆ ವೈಟ್ ಬರ್ತಲ್ರಿ, ಆ ಟೈಪ್ ಬೆಳೀತದ್ರಿ. ಅದು ವೈಟ್ ಇತ್ತಂದ್ರೆ ಕರೆಕ್ಟ್, ಬ್ಲ್ಯಾಕ್ ಆಲತ್ತಿತ್ತಂದ್ರೆ ಫಂಗಸ್ ಅಟ್ಯಾಕ್. ಈಗ ಈ ನೀವು ದೊಡ್ಡ ಪ್ರಮಾಣದ ಅಣಬಿ ಬೆಳೀತೀರಿ ಅಂತ ಅಂದ್ರೆ ಅದಕ್ಕೆ ಬಿಳಿ ಮತ್ತು ಬೇರೆ ಕಲರ್ಗಳನ್ನು ಬರ್ತಾವ? ಹಾ, ಇದರ ಕಲರ್ ಅವರಿ ಸರ್. ಯಾವ್ದೆಲ್ಲ ಬರ್ತದೆ? ಈಗ ಗ್ರೀನ್, ಗ್ರೀನ್ ಅಣಬಿ, ರೆಡ್, ಯೆಲ್ಲೋ, ಎಲ್ಲ ಬ್ಲ್ಯಾಕ್ ಎಲ್ಲ ಅವರಿ ಸರ್. ಇದು ಎಷ್ಟಾದಾಗ ಸಿಗ್ತದ್ರಿ? ಎಷ್ಟಾದಾಗ ಕೆಂಪು, ನೀಲಿ, ಬಿಳಿ, ಬೇರೆ ಬೇರೆ ಬಟನ್ ಸಿಗಲ್ ರೀ. ಅದು ವೈಟ್ ಬಟನ್ ಕ ಮಿಲ್ಕಿ ಎಂಬುದು ಫುಲ್ ವೈಟ್ ರೀ. ಅದು ಅದು ಸಣ್ಣ ಸಣ್ಣ ಪ್ರಮಾಣದಲ್ಲಿ. ಯಾವ್ದ್ರಿ ಬಟನ್? ಹಾ, ಬಟನ್ ಸಣ್ಣ ಪ್ರಮಾಣದ್ರಿ. ನೀವು ಇದನ್ನೇ ಯಾಕೆ ಬೆಳೆಯುದು? ಇದು ಸುಲಭ ಅಂತಲೇ. ಇದು ಸುಲಭ ಅಲ್ರಿ, ನಮ್ ಕ್ಲೈಮೇಟಿಗೆ ಅಂದ್ರೆ ನಮ್ದು ಬೇಸಿಗೆಯಲ್ಲಿ 45 ತನಕ ಹೋಗ್ತಲ್ರಿ ಡಿಗ್ರಿ. ಇದು ಯಾವಾಗ ಭೀ ನಾವು ಕಂಟಿನ್ಯೂ ಮಾಡ್ಕೋಬಹುದು. ಇನ್ನೊಂದು ಬಟನ್ ಹಾಕ್ಬೇಕಂದ್ರೆ ಬಂಡವಾಳ ಭೀ ಜಾಸ್ತಿ ಹಾಕ್ಬೇಕು. ಈಗ ಈ ಅಣಬೆ ಕೃಷಿ ಮಾಡೋದಕ್ಕೆ ಖರ್ಚು ವೆಚ್ಚ ಹೇಗಿರ್ತದೆ ಮಹದೇವ್ ಅವ್ರೆ? ಈ ಎಕ್ಸ್ಟ್ರಾ ಮಶೀನ್ ಖರ್ಚು ಬೇಕಾಗಲ್ರಿ ಸರ್. ಒಂದು 4000 ರೂಪಾಯಿ ಹಾಕಿದ್ರೆ ನಾನು ಸ್ಟಾರ್ಟಿಂಗ್ ಅಲ್ಲಿ 4000 ರೂಪಾಯಿ ಹಾಕಿ 12000 ರೂಪಾಯಿ ಇನ್ಕಮ್ ತಗೊಂಡಿದ್ದೀರಿ. ಅಂದ್ರೆ 1 ಕಿಲೋ ಬೀಜಕ್ಕೆ ಎಷ್ಟು ಕೊಡಬೇಕು ಮೊದಲು ಬೀಜ ತರಿಸಲಿಕ್ಕೆ? ಬೀಜಕ್ಕೆ 65 ರೂಪಾಯಿ ಕೆಜಿ ಇದ್ರಿ ಸರ್. ಒಂದು ಕೆಜಿಯಲ್ಲಿ ನಾವು ಅನ್ಕರೆ 15 ಬ್ಯಾಗ್ ಮಾಡಬಹುದು. ಒಂದು ಕೆಜಿಯಲ್ಲಿ ಅಂದ್ರೆ 15 ಕೆಜಿ ಹೊಟ್ಟೆ. ಅದಕ್ಕೆ ನಮ್ಗೆ 15 ಕೆಜಿ ಅಂತಂದ್ರೆ ಅದು 15-20 ಕೆಜಿ ತನಕ ಮಶ್ರೂಮ್ ನಮಗೆ ಸಿಗ್ತದೆ ಒಂದ್ ಕೆಜಿಯಿಂದ. ನಿರ್ವಹಣೆ ಹೇಗೆ? ಇದನ್ನು ಹೇಗೆ ದಿನ ನೋಡ್ತಾ ಇರಬೇಕು, ನೀರ್ ಹಾಕಬೇಕು, ಹಾಗೇನಾದ್ರೂ ಏನಿಲ್ಲ? ನೀರ್ ನಾವು ನೆಲದ ಮೇಲೆ ಅಂದ್ರೆ ಪರ್ಸಿ ಹಾಕಿರ್ತಲ್ರಿ, ಅದ್ರ ಮೇಲೆ ನೀರ್ ನಿಂದಿಸ್ಬಿಟ್ಟೇನ್ರಿ. ಈಗ ಒಬ್ಬರು ಫಾಗರ್ ಭೀ ಮಾಡಿರ್ತಾರೆ. ಫಾಗರ್ ಈಗ ನಮ್ ತೋಟದಲ್ಲಿರೋ ನೀರ್ ಸ್ವಲ್ಪ ಗಲೀಜ್ ಇರ್ತದ್ರಿ, ಹಳ್ಳದ ಅಂದ್ರೆ ದಂಡಿದಿಂದ ಬಂದಿದ್ ಈ ನೆಲದ ಮೇಲೆ ನಿಂದಿಸಿದ್ವಿ ಅಂದ್ರೆ ಅದು ಆಟೋಮೆಟಿಕ್ ಕುಡಿತದ್ರಿ, ಅದ್ರಿಂದ ಭೀ ಡಿಸೀಸ್ ಬರ್ತದೆ. ಶುದ್ಧ ನೀರ್ ಬೇಕಂತ ಹೇಳ್ತೀರಾ ನೀವು? ಶುದ್ಧ ಇರ್ಬೇಕ್ರಿ. ಅದು ಫಾಗರ್ ಆಹಾರವಾಗಿ ತಗೊಳ್ಳುವ ಕಾರಣ ಅದನ್ನು ಕಾಪಾಡಬೇಕು. ಬೇರೆ ಮಶ್ರೂಮ್ ಬರೋ ಚಾನ್ಸ್ ಇರ್ತದ್ರಿ, ಬೇರೆ ಇತ್ತಂದ್ರೆ ಪಾಯ್ಸನ್ ಮಶ್ರೂಮ್ ಬರಬಹುದು. ಅದು ವಿಷಯುಕ್ತ ಅಣಬೆನ್ನು ಹುಟ್ಟಿಕೊಳ್ಳಬಹುದು. ಅದ್ರ ಸಲುವಾಗಿ ನಾವು ಹುಲ್ಲು ಅದು ಬಯಲು ಮಾಡೋದ್ರಿ. ಅದ ಕ್ಲೀನ್ ಇಟ್ಟುಕೊಳ್ಳುದು ಮೇನ್. ಇದಕ್ಕೆ ಬೆಳಿಲಿಕ್ಕೆ ಅಂದ್ರೆ ಇದಕ್ಕೇನು ಅಷ್ಟು ಇದು ಬೇಕಲ್ರಿ, ಕ್ಲೀನ್ ಎಷ್ಟು ಇರ್ತೇವೋ ಅಷ್ಟು ಸರಿಯಾಗಿ. ಈಗ ಪ್ಲಾಸ್ಟಿಕ್ ಬ್ಯಾಗ್ ಗಳಲ್ಲಿ ತುಂಬಿಸಿ ನೀವು ಬೀಜವನ್ನು ಇಡ್ತೀರಲ್ಲ, ಅದು ಒತ್ತಟ್ಟಿಗೆ ಒತ್ತಟ್ಟಿಗೆ ಇಡಬೇಕಲ್ಲ, ದೂರ ದೂರ ಇಡಬೇಕು? ಇಲ್ಲ ಸರ್, ಸೆಪರೇಟ್ ಸೆಪರೇಟ್ ಹಿಂಗ್ ಸ್ವಲ್ಪ ಬಿಡ್ತಾ ಇರ್ಬೇಕ್ರಿ. ಯಾಕಂದ್ರೆ ಮೊಳಕೆ ಬಂದು ಹೊರಗೆ ಬರಬೇಕಲ್ಲ. ಒಂದು 2 ಇಂಚ್ ಹುಲ್ಲು ಹಾಕ್ಬೇಕ್ರಿ, ಸೈಡಿಗೆ ಒಂದ್ ಸ್ವಲ್ಪ ಸ್ಪಾನ್ ಹಾಕೊಂಬೋದ್ರಿ, ಮತ್ತೆ 2 ಇಂಚ್ ಹಾಕಿದ್ರೆ ಮತ್ತೆ ಸೈಡ್ಗೆ ಹಾಕೊಂಬೋದು. ಈ ಸಿಸ್ಟಮ್ ಮಾಡ್ಕೋಬಹುದು. ಅಂದ್ರೆ ಅದು ಹೊರಗೆ ಬಂದಾಗ ಎಷ್ಟು ದಿನ ನಿಮಗೆ ಗೊತ್ತಾಗೋದು ಹೇಗೆ? ಎಷ್ಟು ದಿನದಲ್ಲಿ ಅದು ಬರ್ತಾ? 2 ದಿನ ಮಾರ್ಕೆಟ್ ಮಾಡಬಹುದು ಸರ್. ಅದನ್ನ ಕಟ್ ಮಾಡಿ, ಕಟ್ ಮಾಡೋದು ಹೇಗೆ? ಅದನ್ನ ಕಟ್ ನಾವು ಜಸ್ಟ್ ಸ್ವಲ್ಪ ಎತ್ತದೇ ಅಂದ್ರೆ ತಳಗಿಡದ ಎತ್ತದೇ ಅಂದ್ರೆ ಕಟ್ಟತ್ತಾರೆ. ಅಲ್ಲಿ ಕೆಳಗಿಂದ ಕೊಡ್ಲಿ, ಸ್ವಲ್ಪ ಮೂವ್ ಮಾಡಿದ್ರೆ ಕಟ್ಟತ್ತಾರೆ. ಮತ್ತೆ 20 ದಿನ ಕಳೆದೇ ಮತ್ತೊಂದು ಕೊಯ್ಲಿಗೆ ಬರೋದ? ಇಲ್ರಿ ಸರ್, ಅದು ಮತ್ತೆ 3-4 ದಿನಕ್ಕೆ ಮತ್ತೆ ನೆಕ್ಸ್ಟ್ ಬರ್ತದೆ. 3-4 ದಿನ? 3-4 ದಿನ, ಒಂದು 2 ವಾರಲ್ಲೇ 3 ಪೀಕ್ ಬಂದ. ಒಂದು ಪ್ಲಾಸ್ಟಿಕ್ ಪ್ಯಾಕೆಟ್ ನಲ್ಲಿ ಎಷ್ಟು ತೂತುಗಳನ್ನು, ಹೋಲ್ಗಳನ್ನು? ನಾನು 4 ಹಾಕ್ಬೇಕ್ರಿ, ಸ್ವಲ್ಪ 5 ಜಾಸ್ತಿ ಆಯ್ತು. 5 ಅದು ಹೊರಗೆ 5 ಕಡೆಯಿಂದ ಹೊರಗೆ ಬರ್ತದೆ. ಅದು 1 ಕಿಲೋದಷ್ಟು ತೂಕ ತೂಗುದು ಭಾರ ಆಗಿ ಕೆಳಗೆ ಬೀಳುದಿಲ್ಲ? ಇಲ್ಲ, ನಾವು ಜಾಸ್ತಿ ಮಾರ್ಕೆಟಿಂಗ್ ಅದು 2 ದಿನದಲ್ಲೇ ಮಾರ್ಕೆಟಿಂಗ್ ಮಾಡಬಹುದ್ರಿ. ಅದಕ್ಕೆ ನಾವು ಕಡಿ ಏನು ತೆಗಿಲಿಲ್ಲ ಅಂದ್ರೆ ಅದು ಕಟ್ ಆಗಿ ಬೀಳುತ್ತದೆ ಜಾಸ್ತಿಯಾಗಿ. ಅಂದ್ರೆ ಇದಕ್ಕೆ ಮಾರ್ಕೆಟಿಂಗ್ ವ್ಯವಸ್ಥೆ ಹೇಗೆ ಮಾಡ್ಕೊಳ್ತೀರಿ ಮಾದೇವ್ ಅವರೇ? ಮಾರ್ಕೆಟಿಂಗ್ ನಮ್ಮ ಊರಲ್ಲಿ ಲಾಕ್ಡೌನ್ ನಿಂತ ಅಲ್ಲಿ ಜನಗಳಿಗೆ ರೂಢ ಬಿದ್ದಿದ್ರಿ. ಇಲ್ಲಿ ಸಿಗುತ್ತದೆ, ತಗೊಂಡು ಬರಬಹುದು. ಡಿಮ್ಯಾಂಡ್ ಇದೆ? ಹಾ, ಡಿಮ್ಯಾಂಡ್ ಇದೆ ಸರ್. ಎಷ್ಟು ಕಿಲೋಗೆ ಎಷ್ಟು ಚಾರ್ಜ್ ಮಾಡ್ತೀರಿ? ಕಿಲೋಗೆ 200 ರೂಪಾಯಿ. ಆಯ್ತು, KVK ಅಲ್ಲಿ ಒಂದು ರೈತರ ಗ್ರೂಪ್ ಅದರಿ, ಹಾರ್ಟಿಕಲ್ಚರ್ ಕಡೆ ಆ ಗ್ರೂಪ್ ಹಾಕಿದ್ವಿ ಅಂದ್ರೆ ಅವರು ಫೋನ್ ಮಾಡಿ ಹೇಳ್ತಾರೆ, ತಂದು ಬಿಡೋದು. ತಂದು ಇಲ್ಲಿ ಮಾರ್ಕೆಟ್ ಮಾಡ್ತೀರಿ? ಒಂದ್ ತೊಲ್ ಇಟ್ಟು. ಈಗ ಅಣಬೆ ತಿನ್ನೋರ ಸಂಖ್ಯೆ ಜಾಸ್ತಿ ಆಗಿದೆ? ಹಾ, ಈಗ ಜರ ಜಾಸ್ತಿ ಆಗಿದೆ ಸರ್. ಅಂದ್ರೆ ಬಟನ್ ಮಶ್ರೂಮ್ ಒಂದೇ ಅದರಿ, ಎಕ್ಸ್ಟ್ರಾ ಮಶ್ರೂಮ್ ಭೀ ಅದಕ್ಕೆ ಸರಿಯಾಗಿ. ಎಕ್ಸ್ಟ್ರಾ ಮಶ್ರೂಮ್ ನಲ್ಲಿ ಬೇರೆ ಬೇರೆ ತಳಿಗಳಿವೆ? ಒಂದೇ ತಳಿ. ಎಕ್ಸ್ಟ್ರಾ ಮಶ್ರೂಮ್ ಕಲರ್ ಇಟ್ಟೇ ಚೇಂಜ್ ರೀ ಸರ್. ಕಲರ್ 5-6 ಕಲರ್ ಇದೆ. 5-6 ಕಲರ್ ಅವ್ರಿ. ಆಯ್ತು, ಬಟನ್ ಕಿಂತ ಪ್ಯೂರ್ ಆಗಿ ಅಂದ್ರೆ ಫ್ರೆಶ್ ಆಗಿ ಸಿಗೋದು ಎಕ್ಸ್ಟ್ರಾ ಮಶ್ರೂಮ್. ಈಗ ಅಣಬೆ ಒಮ್ಮೆ ತಿನ್ಲಿಕ್ಕೆ ಆಹಾರವಾಗಿ ಬೆಳೆಸುವಾಗ ಯಾವ ರೀತಿಯಲ್ಲೆಲ್ಲ ಅದನ್ನು ಬೆಳೆಸಬಹುದು? ತರಕಾರಿ ಸಿಸ್ಟಮ್ ಭೀ ಮಾಡಬಹುದ್ರಿ, ಚಿಕನ್ ಸಿಸ್ಟಮ್ ಭೀ ಮಾಡ್ಕೋಬಹುದು. ಆ ಟೇಸ್ಟ್ ನಲ್ಲಿ ಟೇಸ್ಟ್. ಆಯ್ತು, ಸ್ನಾಕ್ ಸಿಸ್ಟಮ್ ಮಾಡ್ಕೋಬಹುದ್ರಿ, ಫಿಂಗರ್ ಚಿಪ್ಸ್ ಅದು ಮಾಡ್ತಾರಲ್ಲ, ಆ ಸಿಸ್ಟಮ್ ಭೀ ಇದು ಮಾಡ್ಕೋಬಹುದು. ಇದು ಏನು ವಿಟಮಿನ್ ಉಳ್ಳಂತದ್ದ? ಸರ್, ಇದು ಡಿ ವಿಟಮಿನ್ ಇದರಲ್ಲಿ ಜಾಸ್ತಿ ಇರ್ತದೆ. ಪ್ರತಿಯೊಂದು ರೋಗಿ ಭೀ ಉಣಬಹುದ್ರಿ, ಏನ್ ತೊಂದರೆ ಇಲ್ಲ. ಏನ್ ತೊಂದರೆ ಇಲ್ಲ, ಆದ್ರೆ ಕಿಡ್ನಿ ಇದು ಆಗಿರುತ್ತಲ್ಲ ಸಮಸ್ಯೆ, ಅವ್ರು ಮಾತ್ರ ಉಂಬಾರ್ದು. ಮಿಕ್ಕಿದೆಲ್ಲ ತೊಂದರೆ ಇರುವವರು ಮಾತ್ರ, ಅದು ಅವರೊಬ್ರು ಉಂಬಾರ್ದು. ವಿಟಮಿನ್ ಡಿ ಸಿಗುವಂತ ಒಂದು ಇದು ಅಂದ್ರೆ ಅಣಬೆ. ಅಣಬೆ ಈಗ ಇದನ್ನ ಮಾರ್ಕೆಟ್ ಮಾಡಿದಾಗ ಒಳ್ಳೆ ಡಿಮ್ಯಾಂಡ್ ಇರ್ತದೆ. ಈಗ 200 ರೂಪಾಯಿ 200 ರೂಪಾಯಿಗೆ ನೀವು ಸೇಲ್ ಮಾಡ್ತೀರಿ. ಇದಕ್ಕಿಂತ ಒಮ್ಮೊಮ್ಮೆ ಡಿಮ್ಯಾಂಡ್ ಹೆಚ್ಚಾದ್ರೆ ಅದಕ್ಕಿಂತಲೂ ಹೆಚ್ಚು ಸಿಗ್ತದೆ. ಇಲ್ಲ ಡಿಮ್ಯಾಂಡ್ ಅಂತೇನಿಲ್ಲ, ನಾವೇ ಮಾಡ್ಲತ್ತಿದ್ ಹತ್ತು ಕೆಜಿ, ಒಂದು ಡೈಲಿ ಒಂದು 5-6 ಕೆಜಿ ಬರಪ್ಲೆ ನಾ ಬೆಳೆ ತಿಂದ್ರಿ. ಜಾಸ್ತಿ ಮಾಡ್ಕೋಬೇಕಂತಂದ್ ಇನ್ನ ಆಫೀಸ್ಗಳಿಗೆ ಲೆಟರ್ ಬರ್ದೇನ್ರಿ ಗೌರ್ಮೆಂಟ್ ಅಂತ ಏನಾರ ಇದಾಯ್ತಂದ್ರೆ ದೊಡ್ಡ ಪ್ರಮಾಣ ಮಾಡಬೇಕು. 4 ವರ್ಷಗಳ ಹಿಂದೆ ಎಷ್ಟು ಮಾಡಿದ್ರಿ, ಈಗ ಎಷ್ಟು ಪ್ರಮಾಣದಲ್ಲಿ? ಅಷ್ಟೇ ಮಾಡೋದೇನ್ರಿ ಸರ್, 4 ವರ್ಷ ನಿಂತು ಅದು ಎಷ್ಟು ಮಾಡೋದಿದ್ರಿ? ಎಷ್ಟು ಕೆಜಿ ಬೀಜ ಮಾಡ್ತೀರಿ ನೀವು? ಅದು ಒಂದ್ ಟೈಮಿಗೆ 10 ಕೆಜಿ ಮಾಡ್ತೀರಿ. ಇನ್ನು ಮುಂದೆ ಹೆಚ್ಚು ಮಾಡಬೇಕಂತ ಇದ್ದೀರಾ? ಮಾಡ್ಬೇಕಂತ ಅದ್ರಿ ಸರ್, ಅಂದ್ರೆ ಬಂಡವಾಳ ಹಾಕ್ಬೇಕಿತ್ತಂದ್ರೆ ಯಾವುದೇ ತೋಟಗಾರಿಕೆ ಅಂತ ಸಹಾಯ ಧನ ಸಿಗ್ತದೆ, ಅದು ಸಿಕ್ತಂದ್ರೆ ಮಾಡ್ಬೇಕಂತ. ಇಷ್ಟವರೆಗೆ ಏನು ಪಡೆದಿಲ್ಲ? ಇನ್ನೂ ಪಡೆದಿಲ್ಲ ಸರ್. ಈಗ ನಿಮ್ಮ ಒಂದು ಕೃಷಿಯನ್ನ ನೋಡಿ, ಯಾರಾದ್ರೂ ಬಾಕಿದವರು ಇದನ್ನು ಆರಂಭಿಸಿದ್ದಾರೆ ನಿಮ್ಮಿಂದ ಉತ್ತೇಜನ ಪಡೆದು? ಇಲ್ಲಿ ಮಾದನ ಹಿಪ್ಪರ್ಗದ ಒಬ್ಬರು ಮಾಡ್ಲತ್ತಾರೆ ಸರ್. ನೀವು ಯಾರಾದ್ರೂ ರೈತರು ಬಂದು ಕೇಳಿದ್ರೆ ಅವರಿಗೆ ಮಾಹಿತಿಯನ್ನ ಕೊಡ್ತೀರಾ? ಮಾಹಿತಿ ಕೊಟ್ಟಿನಿ ಸರ್. ಏನಾದ್ರೂ ತರಬೇತಿ ಏನಾದ್ರು ಮಾಡಿದ್ರೆ ಕೃಷಿ ವಿಜ್ಞಾನ ಕೇಂದ್ರ ನಿಮ್ಮನ್ನು ಕರೆಸಿ ಮಾತಾಡಿಸಿದ್ದಾರೆ? ಕೃಷಿ ವಿಜ್ಞಾನ ಕೇಂದ್ರ ರಾಜ ತೆಗ್ಗಳಿ ಸರ್ ಗೊತ್ತದ್ರಿ, ನಿಮ್ಮನ್ನು ಕರೆಸಿ ಇವರೊಬ್ಬರು ಯಶಸ್ವಿ ರೈತ ಹೀಗೆ ಮಾಡ್ತಾರೆ ಕಮಲಾಪುರದ ಒಕ್ಕಳಿಯಲ್ಲಿ ಅಂತ ಹೇಳ್ಕೊಂಡು ಪ್ರಶಸ್ತಿ ಕೊಟ್ಟರಿ ಸರ್. ನಿಮಗೆ ಯಾವ ಪ್ರಶಸ್ತಿ? ರೈತ ಅಣಬೆ ಸಲುವಾಗಿ ಕೊಟ್ಟಿದ್ದೆ. ಕೃಷಿ ಉತ್ತಮ ರೈತ ಅಂತ ಹೇಳ್ಕೊಂಡು ಅಣಬೆಯಲ್ಲಿ. ಸರ್, ರೈತರ ಮಿತ್ರ. ಈಗ ಯಾರೆಲ್ಲ ಮಾಡ್ತೀರಿ ಇದನ್ನ? ನೀವೇ ಮಾಡ್ತೀರಾ, ಮನೆಯವರೆಲ್ಲ ಸೇರಿ ಮಾಡ್ತೀರಾ? ಹೆಣ್ಮಕ್ಳು ಅಂದ್ರೆ ನಮ್ಮ ಮನೆಯವ್ರು, ನಮ್ಮ ಅಕ್ಕವರು, ನಮ್ಮ ಫ್ರೆಂಡ್ ಎಲ್ಲ ಯಾವ ಟೈಪ್ ಮಾಡ್ಬೇಕು ಅಂತ ಹೇಳಿ ನಮ್ಮ ಫ್ರೆಂಡ್ಸ್ ಕಲಿಸಿಬಿಟ್ಟಿದ್ದೀರಿ. ಈಗ ನೀವು ಇದನ್ನು ಮಾರ್ಕೆಟ್ಗೆ ಕೊಡುವಾಗ ಕೇವಲ ಒಂದು ಚೀಲದಲ್ಲಿ ಹಾಕೊಂಡು ಹೋಗ್ತೀರಾ, ಒಂದು ಪ್ಯಾಕೆಟ್ ಮಾಡಿ ಕೊಡ್ತೀರಾ, ಹೇಗೆ ಅಂತ? ಸರ್, ಒಂದು ನ್ಯೂಸ್ ಪೇಪರ್ ಅಲ್ಲಿ ಹಾಕೊಡ್ತೀನಿ, ಬಾಕ್ಸ್ ಅದ ಏನ್ ಮಾಡಿಲ್ರಿ ಅಂದ್ರೆ ಅವಾಗಿಂದ ಅವಾಗ ಸೆಲ್ ಮಾಡ್ತೇವಲ್ರಿ, ಜಾಸ್ತಿ ದೂರ ಕಳ್ಸೋದಿತ್ತಂದ್ರೆ ಬ್ಯಾಗ್ ಮಾಡ್ಬೇಕಾಗ್ತದೆ. ಒಂದು ಒಮ್ಮೆ ಕಟಾವು ಮಾಡಿದ ಮೇಲೆ ಅದನ್ನ ಎಷ್ಟು ದಿನ ಬಳಸಲಿಕ್ಕೆ ಇಟ್ಕೊಳ್ಬಹುದು? 4 ದಿನ ನಡೀತಾರೆ ಸರ್. 4 ದಿನ. ಈಗ ಬೆಳೆ ಬರ್ಲಿಕ್ಕೆ 25 ದಿನ ಅಂತ, ಎಲ್ಲ ನಮ್ಮ ವರ್ಷ ಪೂರ್ತಿ ಇದನ್ನು ಬೆಳೆಸ್ಕೊಂಡು ಹೋಗಬಹುದು? ನಮ್ಮ ಕ್ಲೈಮೇಟ್ಗೆ ಎಲ್ಲ ನಡೀತಾರೆ ಸರ್. ಅಂದ್ರೆ ಈ ಕ್ಲೈಮೇಟ್ ಒಳ್ಳೇದಂತಿದೆ ಗುಲ್ಬರ್ಗ ಕ್ಲೈಮೇಟ್, ಬೇಸಿಗೆಯಲ್ಲಿ ಭೀ ಬೆಳಿಬಹುದ್ರಿ ಎಕ್ಸ್ಟ್ರಾ ಮಶ್ರೂಮ್, ಬೇರೆ ಮಶ್ರೂಮ್ ಗಳೆಲ್ಲ ಬೆಳಕಾಗಲ್ಲ. ಈಗ ನೀವು ಬಟನ್ ಮಶ್ರೂಮ್ ಏನ್ ಮಾಡ್ಲಿಕ್ಕೆ ಉತ್ಸಾಹ ತೋರಿದಿರಿ? ಬಟನ್ ಮಶ್ರೂಮ್ ದೊಡ್ಡ ಪ್ರಮಾಣ ಅಮೌಂಟ್ ಜಾಸ್ತಿ ಆಗ್ಬೇಕಾದ್ರಿ, ಅದೇನ್ ಬೆಳಿಬಹುದ್ರಿ, ಕಲ್ತೀನ್ರಿ ಎಲ್ಲ, ಆದ್ರೆ ಅದು ಅಷ್ಟೇ ಇದಲ್ ಇದನ್ನ ನೀವು ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಈಗ ಅದಕ್ಕೆ ನೀವು ಹೇಳೋ ಪ್ರಕಾರ ಈ ಅಣಬೆ ಕೃಷಿ ಒಬ್ಬ ರೈತನಿಗೆ ಬಹಳಷ್ಟು ಒಳ್ಳೇದಂತೀರ? ಸರ್, ಇದಕ್ಕೇನ್ ಟೈಮ್ ಕೊಡಬೇಕಾಗಿದ್ವಿ ಇಲ್ರಿ, ಡೈಲಿ ಒಂದು 10 ನಿಮಿಷ ವರ್ಕ್ ಮಾಡಿದ್ರೆ ಸಾಕ್ರಿ. ಆದ್ರೆ ಬೇಕಾಗಿರೋದು ಒಂದು ಕೋಣೆ ಬೇಕು. ಕೋಣೆಗಳು ಬೇಕ್ರಿ. ಅದಕ್ಕೆ ಕೋಣೆ ಏನು ಸಾಧಾರಣ ಕೋಣೆ ಬೇಕಾ, ಅದಕ್ಕೆ ಸ್ಪೆಷಲೈಸ್ಡ್ ಏನಾದ್ರು ವಿಶೇಷ ಕೋಣೆ ಅಂತ ಕಟ್ಟಿಲ್ಲ ಸರ್? ನಾರ್ಮಲ್ ಇತ್ತಂದ್ರೆ ನಡೀತಾರೆ ಸರ್. ಅಂದ್ರೆ ಕಿಟಕಿ ಬಾಗಿಲೆಲ್ಲ ಮುಚ್ಚಿಕೊಂಡು ಒಂಥರ ಹವೆ ವಾತಾವರಣವನ್ನು ಕಾಯ್ದು ಇಟ್ಟುಕೊಳ್ಳುವ ಹಾಗೆ. ಈಗ ಇದು ಬಹಳ ಲಾಭದಾಯಕ ಅಂತ ಯಾಕೆ ಹೇಳ್ತೀರಿ ನೀವು? ಈಗ ಪ್ರತಿಯೊಂದು ಒಕ್ಕಲ್ತನಕ್ರಿ ಯಾವ್ದಕ್ಕೆ ನಾವು ಬಂಡವಾಳ ಹಾಕ್ಬೇಕಾಗ್ತಾರೆ, ಇದಕ್ಕೆ ಒಂದು 2-3 ಸಾವಿರ ರೂಪಾಯಿ ಹಾಕಿದೆ ಅಂದ್ರೆ 12,000 ರೂಪಾಯಿ ಬರ್ತಾರೆ, ಈ ಟೈಪ್ ಮತ್ತೊಂದು ಬೆಳಿಗ್ಗೆ ಬರಲ್ರಿ. ಅಂದ್ರೆ ಒಂದು 4-3 ಪಟ್ಟು ಜಾಸ್ತಿ ಲಾಭ ಸಿಗ್ತದೆ. ಜಾಸ್ತಿ ಸಿಗ್ತಾರೆ, ಏನು ಖರ್ಚು ವೆಚ್ಚ ಏನಿಲ್ಲ. ಇದು ಫುಲ್ ಆರ್ಗ್ಯಾನಿಕ್, ಕೆಮಿಕಲ್ ಯಾವ್ದು ಯೂಸ್ ಮಾಡಲ್ಲ, ಕೆಮಿಕಲ್ ಯೂಸ್ ಮಾಡಲ್ಲ, ಪೂರ ಸಾವಯವದಲ್ಲಿ. ಅಂದ್ರೆ ಇದಕ್ಕೆ ಬೇಕಾಗಿರೋದು ಕಳವೆ ಹುಲ್ಲು ಮತ್ತೆ ಹಾಕಿದ್ರೆ ಕ್ಯಾರಿ ಬ್ಯಾಗ್ ಒಂದು 4 ಅಬ್ಜರ್ ಕಾಟನ್ ಅಂತ ಬರ್ತದೆ. ಎಲ್ಲಿಂದ ತರ್ತೀರಿ? ಅದು ಮೆಡಿಕಲ್ ನಿಂದ ತರಿಸ್ಕೊಬಹುದು. ಮೆಡಿಕಲ್ ಅದನ್ನು ಮೊದಲು ಹಾಕೋದು. ಹೇಗೆ ಕಟ್ತೀರಿ ಒಂದು ಪ್ಯಾಕೆಟ್ ಅನ್ನು ಮಾಡುದು, ಹೇಗೆ ವಿಧಾನ ಹೇಳಿ? ಮೊದಲು ಕ್ಯಾರಿ ಬ್ಯಾಗ್ ತಗೊಂಡು 5 ಕೆಜಿ ಕ್ಯಾರಿ ಬ್ಯಾಗ್ ತರ್ತೀರಿ, ಅದ್ರಾಗ 2 ಇಂಚ್ ಹುಲ್ ಹಾಕಿದ್ರಿ. 2 ಇಂಚ್ ಹುಲ್ ಹಾಕಿದ ಸೈಡ್ಗೆಲ್ಲ ಸ್ಪಾನ್ ಹಾಕ್ಬಿಡೋದು ಬೀಜಗಳಾಗ. ಬೀಜ ಸಣ್ಣದಿರ್ತದೆ ದೊಡ್ಡದಿರ್ತದೆ? ಅದು ಜೋಳದ ನಿಂತು ತಯಾರು ಮಾಡಿರ್ತಾರ್ರಿ, ಇಲ್ಲ ಗೋಧಿ ನಿಂತು ತಯಾರು ಮಾಡಿದಿರ್ತಾರೆ. ಅಂದ್ರೆ ದಾಣಿ ಇರೋದು ಜೋಳ ಇಲ್ಲ ಗೋಧಿ ಇರ್ತದ್ರಿ, ಅದಕ್ಕೆ ಮಶ್ರೂಮ್ದು ಇದು ಕೊಟ್ಟಿರ್ತದೆ. ಅದನ್ನ ಹಾಕಿದ ಮೇಲೆ ಮತ್ತೆ 20 ದಿನ ಅದ್ರ ಮೇಲೆ ಮತ್ತೆ ಒಂದು ಲೇಯರ್ ಅದು ಅಷ್ಟು ಟೋಟಲ್ 1 ಕೆಜಿ ಅಷ್ಟು ಹಾಕ್ಬೇಕ್ರಿ ನಾವು. ಅದು ಆದ್ಮೇಲೆ ನಾವು ಇದು 4 ಅಬ್ಜರ್ ಕಾಟನ್ ಇಟ್ಬಿಟ್ಟು ಪ್ಯಾಕ್ ಮಾಡ್ಬಿಡೋದ್ರಿ. ಅಲ್ಲಿ ಮೇಲೆಗೆ ಕಾಟನ್ ಇಡ್ಬೇಕು ಅಂದ್ರೆ ಈ ಬ್ಯಾಂಡೇಜ್ ಮಾಡುವ ಕಾಟನ್? ಬ್ಯಾಂಡೇಜ್ ಅಲ್ರಿ ಸರ್, 4 ಅಬ್ಜರ್ ಅಂತಂದು ಬರ್ತದ್ರಿ, ಅದು ನೀರ್ ಹೀರ್ಕೊಂಬಲ್ರಿ. ಹೀರ್ಕೊಂಬಲ್ಲ ಅದು ಕೊಟ್ಟೆ ಅಂದ್ರೆ ಅದಕ್ಕೆ ಆಕ್ಸಿಜನ್ ತೋತರಿ ಸರ್, ಯಾಕಂದ್ರೆ ನಾವು ಸ್ಟಾರ್ಟಿಂಗ್ ಹೋಲ್ ಹಾಕಲ್ಲ, ಅದಕ್ಕೆ ಆಕ್ಸಿಜನ್ ಬೇಕಿಲ್ಲ, ಅದ್ರ ಸಲುವಾಗಿ ಅದಕ್ಕೆ 4 ಅಬ್ಜರ್ ಹಾಕಿದೆ ಅಂದ್ರೆ ಗಾಳಿ ತೋತಾ ಇರ್ತದೆ. ಇಪ್ಪತ್ ದಿವಸ ಆದ್ಬಳಕ್ ಹೋಲ್ ಹಾಕ್ದೇವ್ ಅಂದ್ರೆ ಹೋಲ್ ಹಾಕೋದು ತಡವಾಗಿ ಇಪ್ಪತ್ ದಿನ ಆದ್ಬಳಕ್. ಹೇಗೆ ಹೋಲ್ ಹಾಕೋದು? ಹೇಗೆ ಈಗ ಒಂದ್ ಇಂಚ್ ಹಾಕ್ಬೇಕ್ರಿ ಸರ್ ಇಂಟು ಮಾರ್ಕ್ ನಾಲ್ಕ ಕಡೆ ಇಂಟು ಮಾರ್ಕ್ ಹಾಕ್ದೆ ಅಂದ್ರೆ ಯಾವ್ದ್ರಲ್ಲಿ ಹೋಲ್ ಮಾಡ್ತೀರಿ? ಅದು ಬ್ಲೇಡ್ ಬರ್ತವಲ್ರಿ ಅದ್ರ ನಿಂತ ಮಾಡೋರು, ಅದು ಓಪನ್ ಆಗಿ ಹೊರಗೆ ಬಂದ್ ಬಿಡ್ತದೆ. ಹೊರಗಡೆ ಬರ್ತದೆ ಅಂದ್ರೆ ಇದು ರೈತರಿಗೆ ಒಂದು ಬಹಳ ಉಪಯುಕ್ತವಾಗಿರ್ತಕ್ಕಂಥದ್ದು, ಲಾಭದಾಯಕವಾಗಿರ್ತಕ್ಕಂಥದ್ದು ಅಲ್ವಾ? ಸರ್ ಬಾಕಿದವರಿಗೆ ನೀವು ಸ್ವಲ್ಪ ಬೆಳೆಸಿ ಅಂತ ಏನಾದ್ರೂ ಉತ್ತೇಜನ ಕೊಡ್ತೀರಾ ಅಕ್ಕಪಕ್ಕದವರಿಗೆ? ನಮ್ಮಲ್ಲಿ ಬಕ್ಕಳು ಮಂದಿ ಬಂದು ಹೋಗ್ಯಾರ್ರಿ ನನ್ನ ನೋಡಿ, ಅದರ ಮಾದನ ಇಪ್ಪರಿಗದವರು ಒಬ್ಬರು ಬೆಳೀತಾರೆ ಸರ್. ಈಗ ನೀವು ಮಾತಾಡ್ತಾ ಹೇಳಿದ್ರೆ ನವಣಿ ಅಕ್ಕಿಯನ್ನು ಕೂಡ ಬೆಳೀತಂತೆ, ಹೇಗೆ ಬೆಳೀತೀರಿ ಅದು ನವಣಿ ಅಕ್ಕಿ? ನವಣಿ ಮೊದಲು ನವಣಿ ಬಿತ್ತೇವ್ರಿ. ಎಷ್ಟು ಜಾಗದಲ್ಲಿ ಮಾಡ್ತಾ ಇದ್ರಿ? ಒಂದ್ ಎಕರೆ ಇದು ಮಾಡ್ತೇನೆ ಜಾಸ್ತಿ. ಮನೆ ಸಲುವಾಗ ಅಂತ ಸ್ಟಾರ್ಟಿಂಗ್ ಮಾಡಿದಾರೆ, ಈಗ ಮಾರಾಟ ಮಾಡ್ತಿದ್ದೆ. ಅಲ್ಲಿ ಮಾರಾಟ ಮಾಡುದು ಏನು ನವಣಿಗೆ ಎಷ್ಟಿದೆ ಕೆಜಿ? ಅಲ್ಲಿ ಕೆರಂಬಲ್ಗ ಅಂತ ಒಂದು ಒಬ್ರು ಸರ್ ಅರ್ರಿ ಮಲ್ಲಿಕಾರ್ಜುನ್ ಅಂತಂದಿ, ಆ ಸರ್ಬಲ್ ಮಷಿನ್ ಅದರಿ, ಅಲ್ಲಿ ಒಯ್ದು ಒಡೆದು ಬಿಟ್ಟು ಮತ್ತು ಪ್ಯಾಕ್ ಮಾಡಿ 60 ರೂಪಾಯಿ ಕೆಜಿ ಅಂತ ಮಾರ್ಬಿಡ್ತೇನೆ. ಒಂದು ಕೆಜಿಗೆ 60 ರೂಪಾಯಿ. ಈ ನವಣಿ ಅಕ್ಕಿ ಬೆಳೆಸೋದು ಸುಲಭನ? ಹೇಗೆ ಅದ್ರ ವಿಧಾನ ಹೇಗೆ ಮಾದೇಪ ಅವರು? ನವಣಿ ಅಂತೂ ಹಿಂದಿನ ಕಾಲದ ಹಿಡಿದು ಬಂದಿದ್ದಾರೆ, ನಾರಿನ ಅಂಶ ಹೆಚ್ಚಿಗಿರ್ತದೆ, ಎಲ್ಲ ಬಹಳ ಡಿಮ್ಯಾಂಡ್ ಇದೆ ಈಗ ನವಣೆ ಅಕ್ಕಿ. ಶುಗರ್ ಇದ್ದವರೆಲ್ಲ ಯೂಸ್ ಮಾಡಬಹುದು. ಈಗ ಅದನ್ನು ಬೀಜ ಬಿತ್ತಿದ ಮೇಲೆ ಎಷ್ಟು ದಿನದಲ್ಲಿ ಅದು ಬೆಳೆ ಬರ್ತದೆ? 3 ತಿಂಗಳಿಗೆ 3 ವಳಿ ತಿಂಗಳನ್ಯಾಗ ಇದು ಆತರ ಸರ್. ತುಂಬಾ ನೀರು ಬೇಡುವ? ನೀರು ಏನಿಲ್ರಿ, ಸ್ವಲ್ಪ ಮಳೆ ಆಶ್ರಿತ ಬೆಳೆ ನೀರು, ಮಳೆ ಆಶ್ರಿತ ನೀರಿನಲ್ಲಿ ಬೆಳಿ. ಅದನ್ನು ಹೇಗೆ ಅದರದ ನಿರ್ವಹಣೆ ಹೇಗಿರ್ತದೆ ಒಮ್ಮೆ ಬಿತ್ತಿದ ಮೇಲೆ? ಬಿತ್ತಿದ ಮೇಲೆ ನಾವು ಗೊಬ್ಬರ ಕೊಡಲ್ದ್ರಿ ಇಳುವರಿ ಬರ್ತಾರೆ ಸರ್. ಗೊಬ್ಬರ ಹಾಕ್ತಿದ್ರೆ ಯಾವ್ದು ಹಾಕ್ಬೇಕು? ನೀವು ಸಾವಯವ ಗೊಬ್ಬರ ಹಾಕೋದೆ? ಹಾರೀ, ಹಸುಗಳ ಸಗಣಿ ಹಾಕಿದ್ರೆ ನಡೀತದೆ. ಎಲ್ಲ ಭೂಮಿ ಹದ ಮಾಡಿದ ಮೇಲೆ ನೀರ್ ಮೇಲೆ ಇಟ್ಟ ಮೇಲೆ ಹಾಕಬೇಕ ಬೀಜ? ಎಲ್ಲ ಒಣ ಭೂಮಿ ಸ್ವಲ್ಪ ಒಣಗಿರ್ಬೇಕಾ? ಅದು ನಾವೇನ್ ಇವೆಲ್ಲ ಬಿತ್ತೇವಲ್ರಿ, ಎಲ್ಲ ಅದೇ ಸಿಸ್ಟಮ್ ಅಡಿ. ಇದು ಒಂದೇ ರೀತಿ ಬಿತ್ತಲಕ್ಕ ಅಡಿ ಬಾಕಿ ಭತ್ತಕ್ಕೆ ಮಾಡ್ತೇವೆ ಅದೇ ರೀತಿ? ಅದೇ ರೀತಿ. ಎಷ್ಟು ಸಮಯ? 3 ತಿಂಗಳು ಬೇಕಾ? 3.5 ತಿಂಗಳು ಬೇಕಾಗ್ತದೆ ಸರ್. ಏನಾದ್ರೂ ರೋಗ ಬಾಧೆ ಇದೆ ಇದಕ್ಕೆ? ರೋಗ ಅಂತ ಕಡಿಮೆ ಸರ್, ಬೇರೆ ಬೆಳಿಗ್ಗೆ ಬಂದಂಗ ಇದಕ್ಕೆ ಬರಲ್ರಿ. ನಾವು ಹಾಕ್ಲತ್ತಿರೋದು ಏನು ರೋಗ ಬಂದಿಲ್ರಿ. ಹಕ್ಕಿಗಳು ಮಾತ್ರ ಜರ ತಿಂತವ್ರಿ ಜಾಸ್ತಿ, ಯಾಕಂದ್ರೆ ಒಬ್ಬರೇ ಹಾಕ್ತೇವಲ್ರಿ ಸೈಡಿಗೆಲ್ಲ ಇರಲ್ಲ ಅವಾಗ ಏನು ತಿಲ್ಲಕ. ಈಗ ಎಷ್ಟು ಜಮೀನಿನಲ್ಲಿ ಮಾಡ್ತಾ ಇದ್ರಿ? 1 ಎಕರೆ ಸರ್. 1 ಎಕರೆ ಜಮೀನು ಮಾಡ್ಬೇಕಾದ್ರೆ ಖರ್ಚು ಎಷ್ಟು ಬರ್ತದೆ ಹೇಗೆ? ಅದು ಖರ್ಚಿನ ನಾವು ಮಾಡೋದಿದೆ ಒಂದು 50 ರೂಪಾಯಿ ಅಂತೇಳಿ, ಅದು ಬೀಜ ನಾವು ಸೇರಿಗೆ 50 ರೂಪಾಯಿ ಸೇರ್ ಕೊಡ್ತಿದ್ದೀರಿ. ಎಷ್ಟು ಸೇರ್ ಬೇಕಾಗ್ತದೆ? ಒಂದ್ ಸೇರಲ್ಲಿ ಮುಗಿದು ಬಿಡ್ತಾರೆ. ಒಂದ್ ಸೇರ್ ಸಾಕಾಗ್ತದೆ, ಇಳುವರಿ 12 ಚೀಲ ಬರ್ತಾರೆ. 12 ಚೀಲ ಈಗ ಒಳ್ಳೆ ಲಾಭದಾಯಕ ಅಂದ್ರೆ ಅದು. ಒಂದು ಈ ಒಂದು ಸೇರಿಗೆ ಎಷ್ಟಿದೆ ಅದು ಬೆಲೆ? ಬೆಲೆ 50 ರೂಪಾಯಿ 60 ರೂಪಾಯಿ ಹಿಂಗೆ ಮಾಡ್ತಾರೆ ಅಷ್ಟು. ಈಗ ಅದು ಮತ್ತೆ ಕುಂಟಲ್ ಹಿಸಾಬ್ ಕೊಡ್ಲಿಕ್ಕೆ ಹೋದ್ ಅಂದ್ರೆ 1200-1500 ರೂಪಾಯಿ ಕುಂಟಲ್ ತೊಗೊರಿ ಸರ್. ಹಂಗ್ ಮಾರ್ದ್ರೆ ನಮಗ್ ರೈತರಿಗೆ ಏನು ಉಳಿಯಲ್ರಿ. ಅದೇ ನಾವು ಅಕ್ಕಿ ಮಾಡಿ ಒಡಿಸಿ ಅಕ್ಕಿ ಮಾಡಿ ಮಾರ್ದೇವ್ ಅಂದ್ರೆ ಮಾರ್ಕೆಟ್ 60 ರೂಪಾಯಿ ಕೆಜಿ ಹೋಗ್ತಿರ್ತದೆ. ಅಂದ್ರೆ ನೀವು ಈಗ ಮಾರೋದು ಅಕ್ಕಿ ಮಾಡಿ ಮಾರ್ತೀರಿ? ಅಕ್ಕಿ ಮಾಡಿ. ಈಗ ನವಣಿ ಬೆಳೀತಾ ಇದ್ದೀರಾ? ಈಗ ಬೆಳೆದಿದ್ದಾರೆ ಸರ್. ಯಾವಾಗ ಬೆಳೆ ಬರ್ತದೆ? ಇನ್ನೊಂದು 1.5 ತಿಂಗಳು ಹೋಗ್ತದೆ ಸರ್. ಈಗ ನವಣಿ ಅಕ್ಕಿಯ ಜೊತೆಗೆ ನೀವು ಹೈನುಗಾರಿಕೆ ಕೂಡ ಮಾಡ್ತಾ ಇದ್ದಾರೆ? ಎಷ್ಟು ಆಕಳುಗಳಿವೆ? 2. ಎಷ್ಟು ಲೀಟರ್ ಹಾಲು ಕೊಡ್ತವ? 4 ಲೀಟರ್ ಕೊಡ್ತಾರೆ ಸರ್. ಈ ಗಿರ್ರ ಆಕಳ ಸಾಕುವ ವಿಧಾನ ಹೇಗೆ? ಅದು ಬಾಕಿದ್ದ ಆಕಳುಗಳಿಗೆ ದೇಶಿ ನಮ್ದು ದೇಶಿ ಲೋಕಲ್ ತಳಿ ಇದೆಲ್ಲ ಅದೇ ಸಿಸ್ಟಮ್ ಸರ್. ಇದಕ್ಕೇನು ಸಪರೇಟ್ ಬೇಕಾಗಲ್ರಿ. ಹಾಲು ಮಾತ್ರ ಎಮ್ಮೆ ಹಾಲಿನಕಿಂತ ಗಟ್ಟಿ ಇರ್ತದ್ರಿ. ಒಳ್ಳೇದ? ತುಪ್ಪ ಅದು ಎಲ್ಲ ಸರಿಯಾಗಿರ್ತದೆ. ಈಗ ನೀವು ಮನೆಗಾಗಿ ಮಾಡ್ತೀರಾ ಅಲ್ಲ ಮಾರಾಟ? ನಾವು ಈಗ ಜಾಸ್ತಿ ಹಾಲು ಆಗ್ತದಲ್ರಿ. ಮೊದಲು ಒಂದ್ ಹಸು ತಂದಿದ್ರಿ, ಹಿಂದಿನ ಗಡದ ಮತ್ತೊಂದ. ಈಗ ಮನೆ ಸುತ್ತಮುತ್ತ ಯಾರು ಈಗ ಹುಡುಗರಿಗೆ ಬೇಕಾಗಿರ್ತಾರ ಸಣ್ಣ ಹುಡುಗರು, ಅವ್ರ ಒಂದ್ ಕಡೆ 40 ರೂಪಾಯಿ ಲೀಟರ್ ಮಾಡಿ ಹೋಯ್ತಾರೆ. ಲೀಟರ್ಗೆ 40 ರೂಪಾಯಿಗೆ ಸೇರ್ತಾರೆ ಮನೆಗೆ ಬಂದು ಅವರೇ. ದಿನಕ್ಕೆ ಎಷ್ಟು ಲೀಟರ್ ಈಗ ಕರಿತೀರಿ? 2 ದಿನಗಳಲ್ಲಿ ಈಗ 8 ಲೀಟರ್ ಆತಾರೆ ಸರ್. 8 ಲೀಟರ್ ಎಷ್ಟು ಮಾರಾಟ ಮಾಡಿ? ಒಂದ್ ಇದು ಇರ್ತದೆ, ಒಂದ್ ಇನ್ನೊಂದು ಈ ಬೇಕಾಗಿರ್ತದೆ. ಹಂಗಾಗಿ ಇದು ಆಗ್ತದೆ. ಇಲ್ಲಿ ಗುಲ್ಬರ್ಗದಲ್ಲಿ ಅದಕ್ಕೆ 120 ರೂಪಾಯಿ ಅದರಿ 1 ಲೀಟರ್. ನಾವು ಹಳ್ಳಿಯಲ್ಲಿರೋದ್ರಿಂದ ಮಾರ್ಕೆಟಿಂಗ್ ಇರಲ್ರಿ. ಈ ಸ್ವಲ್ಪ ಸಲುವಾಗಿ ಇಲ್ಲಿ ಗುಲ್ಬರ್ಗ ತರಲಿಕ್ಕೆ ಬರಲ್ಲ, ಅದಕ್ಕಾಗಿ ದೂರ ಆಗ್ತದೆ ಅಂತ ಹೇಳ್ಬಿಟ್ಟು ಅಲ್ಲೇ ಮಾರಾಟ ಮಾಡ್ತೀವಿ. ಈ ಗಿರಿದನಗಳ ಸಾಕಾಣಿಕೆ ಕಷ್ಟನ ಹೇಗೆ? ಇಲ್ಲ ಸರ್, ಇವು ನಾರ್ಮಲ್ ದನ ನಮ್ ದೇಶಿ ಆಕಳದ ಏನದ ಅದೇ ದೇಶಿ ಆಕಳಿರಿ. ಅದು ಬಿ ಅದರ ಏನ್ ಮೇಂಟೆನೆನ್ಸ್ ಬೇಕಾಗಲ್ಲ ಲೋಕಲ್ ಇದ್ದಂಗೆ. ರೋಗ ಬಾಧೆ ಅದು ಜಲ್ಸಿ ಆಕಳಿಗೆ ಆಗೋಟ್ ಆಗಲ್ರಿ. ಇವು ಉಣ್ಣೆ ಮತ್ತ ತೊನಸು ಅಂತಂದ್ರೆ ಜಲ್ಸಿಗೆ ಜಾಸ್ತಿ ಇರ್ತದ್ರಿ. ಈ ದೇಸಿ ದನಕ್ಕೆ ಏನೇ ಇರಲ್ಲ. ಆಯ್ತು ಮಹದೇವಪ್ಪ ಮುಗಳಿಯವರು, ಇಷ್ಟು ತಿಂತನಕ ಅಣಬೆ ಕೃಷಿಯ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಿ. ಕೊನೆಯದಾಗಿ ನಿಮ್ಮ ರೈತರಿಗೆ ನಿಮ್ಮನ್ನು ಸಂಪರ್ಕ ಮಾಡಬೇಕಾದ್ರೆ ನಿಮ್ಮ ನಂಬರ್ ಎಷ್ಟು ಹೇಳಿ? 9731047412. 9731047412. ಈ ಸಂಖ್ಯೆಗೆ ಕರೆ ಮಾಡಿದ್ರೆ ನೀವೆಲ್ಲ ಮಾಹಿತಿ ಕೊಡ್ತೀರಿ ಅಲ್ವಾ? ಸರಿ, ತುಂಬಾ ಒಳ್ಳೇದು. ಯಾಕಂದ್ರೆ ಅಣಬೆ ಕೃಷಿಯ ಬಗ್ಗೆ ಇದೊಂದು ಈ ಭಾಗದಲ್ಲಿ ಹೆಚ್ಚು ಜನಪ್ರಿಯ ಮಾಡಬೇಕಾದ್ರೆ ಮತ್ತೆ ಅದರ ವಿಧಾನಗಳನ್ನು ತಿಳ್ಕೊಳ್ಬೇಕಾದ್ರೆ ಮಹದೇವಪ್ಪ ಮುಗಳಿಯವರನ್ನ ಈ ಸಂಖ್ಯೆಯಲ್ಲಿ ಸಂಪರ್ಕ ಮಾಡಬಹುದು ಅಲ್ಲ. ತುಂಬಾ ಒಳ್ಳೇದು ಮಹದೇವಪ್ಪ ಅವರೇ. ಇಷ್ಟು ಹೊತ್ತಿನ ತನಕ ಅಣಬೆ ಕೃಷಿಯ ಬಗ್ಗೆ, ಗಿರ್ ಆಕಳುಗಳನ್ನ ಸಾಕಿ ಹಾಲು ಕರೆಯುವ ಬಗ್ಗೆ ಮತ್ತೆ ನವಣೆ ಅಕ್ಕಿ ಬೆಳೆಯುವ ಬಗ್ಗೆ ಕೂಡ ನೀವು ತುಂಬಾ ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದೀರಿ. ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ನಿಮ್ಗೆ ಹೃತ್ಪೂರ್ವಕ ವಂದನೆಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಅಣಬೆ ಕೃಷಿಯಲ್ಲಿಯ ಅನುಭವ ಕುರಿತು ಕಮಲಾಪುರ ತಾಲೂಕಿನ ಓಕ್ಳಿ ಗ್ರಾಮದ ರೈತರಾದ ಮಹದೇವಪ್ಪ ಮುಗಳೆ ಅವರೊಡನೆ ಮಾತುಕತೆ ಕೇಳಿದ್ರಿ. ನಡೆಸಿಕೊಟ್ಟವರು ಡಾಕ್ಟರ್ ಸದಾನಂದ ಪೆರ್ಲ. ಈಗ ಲಕ್ಷ್ಮೀಬಾಯಿ, ಅಮೃತ್ ಕುಂಬಾರ್ ಮತ್ತು ಸಂಗಡಿಗರಿಂದ ಭಜನೆ ಪದಗಳು. ಮಾಡಿ ಇದೇ ಕಲಾವಿದರಿಂದ ಇನ್ನೊಂದು ಭಜನೆ ಪದ. ಭಕ್ತಿಯಲೆಂದ ಭಜನ ಮಾಡಿದರ ದೇವರ ನಿಮಗಲಿ ತಾನ ಮಾಡೋ ನೀ ಶಿವ ಧ್ಯಾನ ಮಾಡೋ ನೀ ಗುರು ಭಜನ ಬಿಡಲಂತಾನ ಶೇಖರ ಮಠ ಹಿಡಿದಾನ ಗುಣಸತ